ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಚಂದ್ರಮ್ಮ ಎಚ್ಎಸ್. ಓಹೋ, ಏನ್ ಚಂದ್ರಕ್ಕ ಈ ಪಟ್ಟಿ ಬಿರುಸಾಗಿ ಹೋಯ್ತಿದ್ಯಾ? ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಣ್ಣ. ಅಲ್ಕನವ, ಮಳೆ ಇಷ್ಟೊಂದು ಹೊಳವಾಗೈತೆ. ಇಷ್ಟೊಂದು ಹೊಳವಾದ್ರು ನಿನ್ ಮಕ್ಕಳ ಯಾಕೆ ಇಷ್ಟೊಂದು ಗಾಬರಿ ಕಾಣ್ತೈತಲ್ಲ? ಏನ್ ಮಾಡೋದು, ಹಿಂಗೆ ಮಳೆ ಹೋಯ್ತೈತಲ್ಲ, ಏನ್ ಮಾಡೋದು ಅಂತಲೇ ಗೊತ್ತಾತ ಇಲ್ಲ. ಅದಕ್ಕೆ ನಿನ್ನೆ ಕೇಳೋಣ ವಸಿ ಅಂತ ಬಿರ್ಸಾಕ್ ಬಂದಪ್ಪ. ಅಲ್ಲ, ಹೊಳವಾಗೈತೆ ಆದ್ರೂ ನಿನ್ ಮುಕ್ತಲ್ಲಿ ಇಷ್ಟೊಂದು ಗಾಬರಿ ಯಾಕೆ ಅಂತ? ಅದೇ ಮತ್ತೆ, ಈಗ ಹೊಳವಾಯ್ತೆ, ಏನ್ ಮಾಡೋದು, ಈ ಬೀನ್ಸ್ ಎಲ್ಲ ಮಲ್ಕೋಬಿಟ್ಟವೆ, ಹೇಳ್ಸೋದ್ ಹೆಂಗೆ ಅಂತ? ಇಲ್ಲ, ಇದು ನಿನ್ನ ಸಮಸ್ಯೆಗೆ ಬೇಕಾದಷ್ಟು ಪರಿಹಾರ ಐತೆ, ಆದ್ರೆ ನಿನ್ ಈ ಸಿಟ್ಟು ಕೋಪ ಇದೆಲ್ಲ ಪರಿಹಾರ ಅಲ್ಲ. ಅಲ್ವಾ? ನಿಂಗೆ ಪರಿಹಾರ ಹೇಳಕ್ಕೆ ಒಬ್ಬರ ಹತ್ರ ಕರ್ಕೊಂಡೋಯ್ತೀನಿ, ಪರಿಹಾರ ಹೇಳ್ತಾರೆ. ಅರೆ, ನೀನು ಸಹ ಲವಲವಿಕೆಯಿಂದ ಬರ್ಬೇಕು. ಆಯ್ತು, ಹಸಿ ನಗಾಡು ಮತ್ತೆ ನಗಡನ್ ತಾಳಿ ಮತ್ತೆ. ಓ ಶಂಕರಣ್ಣ, ಅಲ್ಲ ಇಲ್ಲಿ ನೋಡಿದೆ, ಈ ಸ್ವಲ್ಪ ಹೊಳವಾಗೈತಿ ಒಂದ್ ನಾಲ್ಕೈದು ದಿನದಿಂದವ. ಆದ್ರೂ ಈ ಚಂದ್ರಕ ನೋಡಿ ಒಳ್ಳೆ ಮಕಾನ್ ಒಳ್ಳೆ ಹಿಂಗೆ ಗಂಟ ಹಾಕೊಂಡು ಸಿಟ್ಕ ಕೂತವಳಲ್ಲ. ಅಂದ್ರೆ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ, ಈ ಹೊಲದಲ್ಲಿ ನೀರು ಪಾರು ನಿಂತು ಸ್ವಲ್ಪ ಹೋಗಿರ್ಬೇಕು ಅನಿಸ್ತದ ಬೆಳೆ, ಅದಕ್ಕೆ ಹಂಗ ಪಾಪ ಮಾಡ್ಕೊಂಡವಳೆ. ಅಲ್ಲ, ಈಗ ನೀನ್ ಹೇಳಂಗೆಯ, ನನಗೆ ಎಷ್ಟೋ ಸಲ ನಿನ್ ಜಪ್ತಿ ಆಯ್ತದಣ್ಣ, ಈ ತಾಳ್ಮೆ ಅನ್ನೋದೈತಲ್ಲ ಸತ್ಯವಾಗ್ಲೂ ನಮ್ಮ ಕಾಪಾಡ್ತದೆ. ಹೌದೌದು, ಆ ಕ್ಷಣಕ್ಕೆ ನಾವು ಟೆನ್ಷನ್ ಮಾಡ್ಕೊಬಿಟ್ರೆ ಮಾಡ್ಕೊಳಕ್ ಹೋಗ್ಬಾರ್ದು ಕಣ್ಣ. ಅಲ್ವಾ? ಹಾಗಂತ ಹೇಳೋಸಿ ಅವಳಿಗೆ. ಚಂದ್ರಕ್ಕ, ಏನ್ ನಿನ್ ಕಣ್ಣೀರ್ನೇ ಆಗ್ತಾ ಇದೆಯಲ್ಲ ನೀನು? ಏನ್ ಮಾಡೋದಣ್ಣ, ಹಾಕಿರೋ ದುಡ್ಡು ಬತ್ತಾಯಿಲ್ಲ ಅಲ್ಲಿ. ಅದಕ್ಕೆ ಮತ್ತೆ ಹೇಳೋದು, ಈಗ ಎಲ್ಲಕ್ಕೂ ಪರಿಹಾರ ಇರ್ತದೆ. ಈ ಕಷ್ಟ ಅನ್ನೋವು ಬಂದೇ ಬತ್ತವೆ, ಕಷ್ಟ ಬಂದ್ರೆ ಮತ್ ಮನ್ಸು ಕಲಿಯೋದು. ಅಲ್ಲ, ಅದಿಟ್ವೇಯ ಅಣ್ಣ, ಅದಕ್ಕೆ ಹೇಳ್ತು ಅಣ್ಣಂತ ಕರ್ಕೊಂಡೋಗ್ತೀನಿ ಬಾ ನಿನ್ನ, ಅದೇನ್ ಪರಿಹಾರ ಹೇಳ್ತದೆ ಅಣ್ಣ, ನಿನ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳೈತೆ. ನೋಡೋಣ, ಅದಕ್ಕೆ ಬಂದೆ. ಪರಿಹಾರ ಅಂದ್ರೆ ಇನ್ನೇನವ, ಪರಿಹಾರ ಕೊಡಕಂತೂ ಹಾಕಲ್ಲ ನನ್ನ ಕೈಯಲ್ಲಿ, ಬಾಯಲ್ಲಿ ಒಂದಷ್ಟು ಹೇಳ್ಬೋದು ಅಷ್ಟೇ ಪರಿಹಾರ. ಇನ್ನೇನ್ ಮಾಡೋದು, ಅದನ್ನೇ ಕೇಳ್ಕೊಳ್ಳೋದು ಮುಂದಕ್ಕೆ. ನೋಡು, ಈಗ ಎಲ್ಲದಕ್ಕೂ ಅವನೊಂದು ಇಟ್ಟವನೆ ದೇವ್ರು, ಒಂದ್ ಕಷ್ಟ ಬಂದ್ರೆ ಅದಕ್ಕೊಂದು ಸುಖ ಅಂತ ಇಟ್ಟವನೆ, ಒಂದ್ ಪರಿಹಾರ ಅಂತ ಇಟ್ಟವನೆ. ಅದ ಕಂಡ್ಕೋಬೇಕು ಅಷ್ಟೇ ನಾವು. ಕಂಡ್ಕೋಬೇಕು ಅಂದ್ರೆ ಹೊಸಿ ತಾಳ್ಮೆ ಇರ್ಬೇಕು. ಹಿಂಗಾಗ್ಬಿಡ್ತಲ್ಲ ಅಂತ ಅನ್ಕೊಂಡು ಅಚಾತುರ್ಯ ಮಾಡ್ಕೊಬಿಟ್ರೆ ಏನೋ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ, ಅದು ಯಾರಿಗೂ ಒಳ್ಳೇದಾಗಲ್ಲ. ಈಗ ಏನ್ ಗೊತ್ತಾ ಚಂದ್ರಕ, ನೀನ್ ಈಗ ಹಣೆ ಹೇಳಿ ಕೇಳ್ಕೊಂಡ, ಅಚಾತುರ್ಯ ಬೇಡ, ಆಮೇಲೆ ಆತುರನು ಬೇಡ, ಸ್ವಲ್ಪ ನೆಮ್ಮದಿ ತಾಳ್ಮೆ ತಗ. ನೀನು ಈಗ ಒಬ್ಳೆ ಮಗಳಿರೋದು, ಆಯ್ತಾ? ಯೋಚನೆ ಮಾಡು, ಟೆನ್ಷನ್ ತಗಬೇಡ. ಈಗ ಅಲ್ಲೇ ಅರ್ಥ ಆಯ್ತು ನೋಡು, ಟೆನ್ ಸನ್ ಬೇಡ, ಆಯ್ತಾ? ಹತ್ತು ಜನ ಗಂಡ್ಮಕ್ಳಿಗಿಂತ ಒಬ್ಳು ಮಗಳವಳೆ, ಆ ಮಗಳ ಮಕ ನೋಡ್ಕೊಂಡ್ರೆ ಖುಷಿ ಖುಷಿಯಾಗಿ ಲವ್ ಲವ್ಕಿಂದ ಇರೋ ನಿನ್ಗೆ ಬೆಳೆ ಬಂದೇ ಬರ್ತದೆ, ಅದೇ ಹಂಗ ಆಡ್ತೀಯ? ಅದೇ ಅದೇ. ಅದಕ್ಕೆ ಸುಮ್ನ ಇದೀನಿ, ಇನ್ನೇನ್ ಮಾಡೋದು, ಎದ್ರಿಕೆ ಹಾಕೊಲ್ವಾ? ಎಲ್ಲ ದುಡ್ಡು ಕಳ್ಕೊಂಡಿನಿ, ಎಲ್ಲಿ ಒಂಚೂರ ಬರ್ಬಾರ್ದ ಅಲ್ಲಿ. ಅಲ್ಲ, ನೀನು ಏನು ಕಳ್ಕೊಂಡಿಲ್ಲ, ಭೂಮಿಗೆ ಹಾಕಿದ್ಯಾ, ಭೂಮ್ ತಾಯಿಗೆ ಹಾಕಿತ್ತು ವಾಪಸ್ ಬರ್ದೇ ಇರ್ತದ? ತಕೊಂಡವಳೆಲ್ಲ ಭೂಮ್ ತಾಯಿ ಎಳ್ಕೊಂಡವಳೆ, ನಂಗೆ ಯಾವಾಗ ಕೊಡೋದಕ್ಕೆ? ಅಲ್ಲ, ನಿಮ್ಗೆ ಹೇಳೋದು ಅರ್ಜೆಂಟ್ ಮಾಡ್ಬೇಡ ಅಂತವ. ಅದೇ ಅದೇ ಅದೇ, ಈಗ ಕೊಡೋದ್ರಿಂದ ಒಂದ್ ವರ್ಷ ತಗೊಳ್ಳಿ ಬಿಡು, ಏನಾಯ್ತದೆ? ಓಲಿ ಬಿಟ್ಟು ನೀವೆಲ್ಲ ಹಿಂಗ ಹೇಳ್ತೀರಾ ಅಂದ್ರೆ ತಾಂಡ ಬಿಡ್ಲಿ. ಆಮೇಲೆ ಈಗ ಯಾವ್ದಕ್ಕೂ ಚಿಂತೆ ಮಾಡ್ಕೋಬಾರ್ದು ಚಂದ್ರಕ್ಕ. ಏನು ಅಂತ ಅಂದ್ರೆ, ಈಗ ಮಳೆ ಯಾವ ತರ ಆಯ್ತದೆ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಿರ್ತದೆ? ಗೊತ್ತಿರಕ್ಕಿಲ್ಲ. ಜಾಸ್ತಿನಾರು ಬರ್ಬೋದು, ಇಲ್ಲ ಬರ್ದನೆ ಇರ್ಬೋದು, ಕಡಿಮೆನಾರು ಬರ್ಬೋದು, ಗೊತ್ತಾಗ್ಲಿಲ್ಲ. ನಾವು ಎಲ್ಲದಕ್ಕೂ ತಯಾರಾಗಿರ್ಬೇಕು. ಜಾಸ್ತಿ ಬಂದ್ರು ತಯಾರಾಗಿರ್ಬೇಕು, ಕಡಿಮೆ ಬಂದ್ರು ತಯಾರಾಗಿರ್ಬೇಕು, ಮಳೆ ಬರ್ಲಿಲ್ಲ ಅಂದ್ರೂ ತಯಾರಾಗಿರ್ಬೇಕು, ಎಲ್ಲದಕ್ಕೂ ರೆಡಿ ಆಗ್ಬೇಕು ನಾವು. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಹಿಂಗಿರ್ಬೇಕು ಧೈರ್ಯ. ನೋಡು, ನಾವು ಮಾಡಂತದ ನಾವು ಮಾಡ್ತಾ ಇರ್ಬೇಕು. ಈ ಬೇರೆಯವರು ಕೊಡ್ತಾರೋ ಬಿಡ್ತಾರೋ ಮಾಡ್ತಾರೋ ಬಿಡ್ತಾರೋ ಅದ್ ನಮಗೆ ಬೇಕಾಗಿಲ್ಲ. ಈಗ ಭೂಮಿ ತಾಯಿ ಕೊಡ್ತದೋ ದೇವ್ರು ಕೊಡ್ತಾನೋ ಬಿಡ್ತಾನೋ ಬೇಕಾಗಿಲ್ಲ. ಈಗ ಒಂದ್ ಕತೆ ಹೇಳ್ತೀನಿ ಕೇಳಿಲ್ಲ ನಿಂಗೆ, ಆಯ್ತಾ? ಒಂದ್ ಊರ್ನಲ್ಲಿ ಒಬ್ಬ ರೈತ ಇದ್ನಂತೆ, ಭಾರಿ ಒಳ್ಳೆ ರೈತನಂತ ಅವನು. ಭಾರಿ ಒಳ್ಳೆ ರೈತ ಅಂದ್ರೆ ಕರೆಕ್ಟ್ ಟೈಮ್ಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬಿಡೋದಂತ ಅವನು. ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಅದ್ ಕರೆಕ್ಟ್ ಆಗಿ ಮಾಡೋದು. ಚೆನ್ನಾಗ್ ಬಂದು ಆಯ್ತಾ, ಸಂತೋಷ ಪಡ್ತಿದ್ದ. ಬರ್ಲಿಲ್ವಾ, ತೊಂದ್ರೆ ತಗತ್ತಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಅವ್ನಿಗೆ ಗೊತ್ತಿತ್ತು, ಹುಟ್ಟಿಸಿವ ಹುಲ್ಲು ಮೇಸಕ್ಲ ಅಂತ ಗೊತ್ತಿತ್ತ, ಹಂಗಾಗಿ ತೊಂದರೆ ತಗತ್ತಿರಲಿಲ್ಲ. ಒಂದ್ಸರಿ ಏನಾಗ್ಬಿಡ್ತು ಚಂದ್ರಕ್ಕ, ಈ ಭಾರಿ ಮಳೆ ಕೈ ಕೊಟ್ಬಿಡ್ತಂತೆ. ಎಲ್ಲ ಉತ್ತು ಮಾಡಿ ಹಸನ್ ಮಾಡಿ ಇಟ್ಕೊಂಡಿದ್ನಂತೆ, ಇನ್ನೇನ್ ಬೀಜ ಬಿದ್ದಬೇಕು. ಮಳೆ ಬರ್ಲಿಲ್ಲ, ಮಳೆ ಒಂದ್ ಹನಿ ಬರ್ಲಿಲ್ಲ. ಏನ್ ಮಾಡ್ಬೇಕು ಅವನು? ಸುಮ್ನಿದ್ದ ಅವನ್ ಪಾಡ್ಗ, ಅವನು ಸುಮ್ನಿದ್ದ. ಮಳೆ ಬರ್ತದ ಅಂತ ಮಾಡ ನೋಡೋನು, ಬರ್ಬೋದೇನೋ ಅಂತ ಅಂತ ಅನ್ಕೊಂಡು ಒಂದಕ್ಕೆ ಉಳದು ಸುಮ್ನಿರೋದು. ಹೆಂಗು ಮಣ್ಣೆಲ್ಲ ಹುಡಿ ಆಗಿತ್ತ, ಒಂದಕ್ಕೆ ಉಳದು ಸುಮ್ನಿರೋದು. ಒಂದ್ ವರ್ಷ ಪೂರ್ತಿ ಮಳೆ ಬರ್ಲಿಲ್ಲ, ಎರಡನೇ ವರ್ಷಕ್ಕೆ ಬರ್ತದ ಅಂತ ಕಾದ. ಎರಡನೇ ವರ್ಷದಲ್ಲೂ ಬರ್ಲಿಲ್ಲ, ಎರಡು ವರ್ಷಕ್ಕೂ ಬರ್ಲಿಲ್ಲ, ಎರಡು ವರ್ಷಕ್ಕೂ ಬರ್ಲಿಲ್ಲ. ಇವನ್ ಕೆಲ್ಸ ಏನು? ಮುಂಗಾರು ಟೈಮ್ ಕರೆಕ್ಟ್ ಆಗಿ ಆರ್ ಕಟ್ಟೋದು, ಹೊಲ ಉಳ್ಳೋದು, ಆಯ್ತಾ, ಉತ್ಬಿಟ್ಟು ಸುಮ್ಮನೆ ಎತ್ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಮಾಡ ನೋಡೋದು, ಹಿಂಗ್ ಮಾಡ್ಕೊಂಡ್ ಕೂತ್ಕೊಂಡ. 5 ವರ್ಷ ಮಳೆ ಬರಲಿಲ್ಲ ಅಂತೆ. ಅಯ್ಯೋ ದೇವ್ರೆ. 5 ವರ್ಷ ಮಳೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವನೇನ್ ತಲೆ ಕೆಚ್ಕೊಳ್ಳಿಲ್ಲ. ಮಾಮೂಲಿ ಉಳದು, ದನ ಮೇಯಿಸೋದು, ಎಲ್ಲೂ ಹುಲ್ಲು ಸೊಪ್ಪು ಇರ್ತದ ಮಾಡ್ಕೊಂಡಿದ್ನಂತೆ. ಇವನು ಉಳದ್ ನೋಡಿ ನೋಡಿ ನೋಡಿ ದೇವ್ರಿಗೆ ಬಾರಿ ಕರಿಕರ ಬಂದ್ಬಿಡ್ತಂತೆ. ಮಳೆ ಬರ್ದಿದ್ರು ಇಷ್ಟೊಂದು ಉಳ್ತವನಲ್ಲ ಅಂತ ಅನ್ಕೊಂಡು ದೇವ್ರ ಒಂದ್ಸರಿ ಪ್ರತ್ಯಕ್ಷ ಆಗ್ಬಿಟ್ಟು ಕೇಳಿದ್ನಂತೆ, ಅಲ್ಲ ನಾನು ಮಳೆನೇ ಸುರಿಸ್ತಾ ಇಲ್ಲ, ಆದ್ರೂ ನೀನ್ ಯಾಕೆ ಉಳ್ತೀಯ ಅಂತ ಕೇಳಿದ್ನಂತೆ. ಆಮೇಲೆ ಅವನು ರೈತ ಹೇಳಿದ್ನಂತೆ, ನೀನು ಕೊಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ಈಗ 5 ವರ್ಷದಿಂದ ಮಳೆ ಬಂದಿಲ್ಲ, 5 ವರ್ಷ ನಾನು ಉಳ್ಳಿಲ್ಲ ಅಂತ ಅಂದ್ರೆ ಉಳುಮೆ ಮಾಡದೆ ಮರ್ತೋಯ್ತದ ನನಗೆ, ಅದು ಮರಿಬಾರದು ಅಂತ ಈ ಕೆಲಸ ಮಾಡ್ತಿದ್ದೀನಿ ನಾನು ಅಂತ ಅಂತ ಅನ್ನಂತೆ. ಅಲ್ಲ ಅನ್ನ ಸೊಪ್ಪು ಇಲ್ದ್ರು ಪರವಾಗಿಲ್ಲ, ಆದ್ರೂ ಅವನ್ ಕಾಯಕ ಮಾತ್ರ ಬಿಟ್ಟಿಲ್ಲ. ಕಾಯಕ ಇಲ್ಲ ಮರ್ತ ಹೋಗ್ಬಿಡ್ತದಲ್ಲ. ನಿಷ್ಠೆ ಶ್ರದ್ಧೆ ರೈತ ಅಂತ ಸುಮ್ನೆ ಹೇಳ್ತಾರೆ ಅಣ್ಣಯ್ಯ. ಮತ್ತೆ ಅಲ್ಲ ಕಣ್ಣಯ್ಯ, ನೀನ್ ಸುಮ್ನೆ ಕರ್ಕ ಬಂದಿಲ್ಲ ಬಿಡು ಅಣ್ಣ. ಏನತ್ತ ಅಣ್ಣ ಸುಮ್ನೆ ನೋಡ, ಕತ್ತೆ ಸಮೇತ ಹೇಳ್ಕೊಡ್ತದ ನನಗೆ. ಅದಕ್ಕೆ ನಿನಗೆ ಅಣ್ಣ ಹೇಳದನ್ ಕೇಳು ಅಂತ ಹೇಳದ್ ನಾನು. ಅಂದ್ರೆ ನಮ್ ಕೆಲಸವ ನಾವು ಮಾಡ್ತಾ ಇರ್ಬೇಕು ಚಂದ್ರ, ಆಯ್ತಾ. ಈಗ ಮಳೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಯ್ತಾ ನೋಡಿ. ಇಂಥವೆಲ್ಲ ಏನ್ ಹೊಸ್ತಲ್ಲ ಚಂದ್ರಕ್ಕ, ಹಿಂದೆಲ್ಲ ಆಗವೆ. ಹಿಂದೆಲ್ಲ ಆಗಿರೋದ್ರಿಂದಲೇ ಯಾವ್ಯಾವ ಮಳೆ ಜಾಸ್ತಿ ಬಂದಾಗ ಹೆಂಗಿರ್ಬೇಕು ನಮ್ ಭೂಮಿ, ಏನ್ ಮಾಡ್ಕೋಬೇಕು, ಮಳೆ ಕಡಿಮೆ ಆದಾಗ ಏನ್ ಮಾಡ್ಕೋಬೇಕು ಅಂತ ಹೇಳಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು. ಹಿಂದೆಲ್ಲ ರಾಜಗಾಲುವೆ ಅಂತ ಮಾಡ್ತಿರ್ಲಿಲ್ವ, ಪ್ರತಿಯೊಬ್ರು ಹೊಲದಲ್ಲೂ ಇರೋ. ಎಷ್ಟು ಮಳೆ ಬಂದ್ರು ಆ ರಾಜಗಾಲುವೆಯಲ್ಲಿ ನೀರು ಹೋಗೋದು, ನೀರು ಸೀದಾ ಕೆರೆಗೋ ಕೊಳ್ಳಕ್ಕೋ ಹಳ್ಳಕ್ಕೋ ಎಲ್ಲ ಒಂದ್ ಕಡೆ ಹೋಗೋದು. ಈಗ ಇತ್ತೀಚೆಗೆ ನಾವೆಲ್ಲ ಇತಿಹಾಸ ಮಾಡ್ಕೊಂಡು ಮಾಡ್ಕೊಂಡು ಏನ್ ಮಾಡ್ಬಿಟ್ಟು ಆ ಕಾಲುವೆ ಎಲ್ಲ ಉತ್ಕೊಂಡ ಉಳ್ಳದು ಇಲ್ಲ ಬಿಡಿ. ಈಗ ಜೆಸಿಪಿ ತಂದು ನಿಲ್ಸ್ಕೊಳ್ಳೋದು, ಎಲ್ಲ ಕೆರೆಸಿ ಕೆರೆಸಿ ಹಾಕೋದು. ಬೋದ್ವೆ ಇಲ್ವಲ್ಲ ಹೊಲದಲ್ಲಿ, ಒಂದ್ ಅಜ್ಜೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಬೋದಿಲ್ಲ. ಮಳೆಗೆಳೆ ಬಂದ್ರೆ ಕಾಲು ಹುಣ್ಸ್ಕೊಂಡೆ ಹೋಗ್ಬೇಕು, ಎಲ್ಲೂ ಇಲ್ಲ. ಹೊಲದೊಳಗ ಆಸೆ ಹೋಗ್ಬೇಕು. ಆ ಬೋದ ಅಂದ್ರೆ ಅವಾಗ ಎಷ್ಟು ಚೆನ್ನಾಗಿತ್ತು, ದನಕರ ಎಲ್ಲ ಮೇಯಿಸ್ಕೊಂಡು ಮನೆಯಿಂದ ಬುತ್ತಿ ತಗೋಬರಲ್ಲ, ಕುತ್ಕೊಂಡು ಎಷ್ಟು ಚೆನ್ನಾಗಿ ಸೋಂಪ ಕುತ್ಕೊಂಡು ಊಟ ಮಾಡೋರು, ಚಾನೇ ಚೆನ್ನಾಗಿತ್ತು. ಹಂಗೆ ಆ ತರವ ಮಾಡ್ಕೋಬೇಕು ನಾವು ಈಗ್ಲೇ. ಯಾಕೆ ಅಂತಂದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಕಲಿತಾ ಇದೀವಿ ನಾವು. ಈಗ ನೋಡವ, ಈಗ ಇಷ್ಟು ವರ್ಷ ನಾವೇನು ನೋಡಿರ್ಲಿಲ್ಲ. ಈ ಎಲ್ಲಿ ನೋಡಿದ್ರು ಮಣ್ಣು ಕುಸಿತು, ಗುಡ್ಡ ಕುಸಿತು, ಇಡೀ ಊರ್ಗೂರೆ ಕೊಚ್ಕೊಂಡು ಹೋಯ್ತು. ನೋಡು ನಾವೆಲ್ಲ ಮಾಡ್ಕೊಂಡ್ರೆ ಅನುಭವಿಸ್ಬೇಕು. ಈಗ ನಾವು ಸುಮ್ನಿಲ್ವಲ್ಲವ, ಇಂಥವೆಲ್ಲ ರಾಜಗಾಲುವೆ ಇದ್ದು ಎಲ್ಲ ಕೆಡುವುದು, ಎಲ್ಲಿ ಕೆರೆ ಕಟ್ಟೆ ಇದ್ದು ಎಲ್ಲ ಒಡೋದು, ಅಲ್ಲಿ ಏನೇನ್ ಬೇಕು ಅಲ್ಲಿ ಕಟ್ಕೊಳ್ಳೋದು ನಾವು. ಈ ತರ ಮಾಡ್ಕೊಂಡು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತದೆಲ್ಲವ. ಈಗ ಕಾಡಲ್ಲಿ ಯಾರು ಗಿಡ ನೆಡದ ನೋಡಿದ್ಯ ಶಂಕರಣ್ಣ? ಅಲ್ಲ ಇದು ಏನಂತಂದ್ರೆ ಕೇಡ್ಗಾಲಕ್ಕೆ ಅದೇನು ಆಯ್ತಂತೆ, ಈಗ ಹಂಗ ಆದಂಗ ಆಯ್ತೈತೆ. ಈಗ ನಾವು ಮಾಡ್ಕೊಂಡಿರೋ ತಪ್ಪಿಗೆ ನಾವು ಅನುಭವಿಸ್ಲೇಬೇಕಾಗಿದೆ. ಈಗ ನಾನ್ ಮಾಡಿದ್ ನಾನೇ ಊಟ ಮಾಡ್ಬೇಕು, ಬೇರೆಯವ್ರಿಗೆ ಹಾಕಾಯ್ತದ. ಹಂಗೆ ಈಗ ನಾನ್ ಮಾಡಿದ ತಪ್ಪ ಅನುಭವಿಸಂತ ಒಂದು ಒಳ್ಳೆ ಕಾಲ, ಒಳ್ಳೆ ಕಾಲ. ಯಾಕೆಂತಂದ್ರೆ ಮಾಡಿದ ಅನುಭವಿಸ್ಬೇಕಲ್ಲ. ಹಂಗಾಗಿ ಅಂದ್ರೆ ಈಗ ಬೆಟ್ಟ ಗುಡ್ಡ ಕಾಡೆಲ್ಲ ಅವಲ್ಲ, ಅಲ್ಲೆಲ್ಲ ಇಷ್ಟು ದಿವಸ ಕೈ ಹಾಕಿರ್ಲಿಲ್ಲ ನಾವು. ಅದ್ರ ಪಾಡ್ಗದು ಹೆಂಗಿರ್ಬೇಕು, ಸ್ವಾಭಾವಿಕವಾಗಿ ಹಂಗಿರ್ತದೆ. ಸಮೃದ್ಧಿಯಾಗೂ ಇತ್ತು, ಸಮೃದ್ಧಿ ಆಗಿತ್ತು, ಎಲ್ಲ ಕರೆಕ್ಟ್ ಆಗಿ ಕೂತ್ಕೊಂಡಿತ್ತು. ಹೌದು ಹೌದು. ಈಗ ಅಲ್ಲಿ ನಾವು ಗಿಡ ನೆಡ್ತೀವಿ, ಇನ್ನೇನೋ ಅಲ್ಲಿ ಕಾಡು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಕ್ಕೆ ಕೊಳ್ಳೆ ಮಾಡ್ತೀವಿ ಅಂತ ಹೋಗ್ಬಿಟ್ಟು ತೆಗೆದು ತೆಗೆದು ಮಣ್ಣೆಲ್ಲ ಸಡ್ಲ ಮಾಡಿ ಒಳ್ಳೆ ಸಡ್ಲ ಆಯ್ತು, ಚೆನ್ನಾಗಿ ಇಳಿತದ ಕೆಳಗಡೆ ಜಾರ್ತದೆ. ಈ ತರದ ಸಮಸ್ಯೆ ಈಗ ಬರೀ ಅದೊಂದೇ ಅಲ್ಲ, ನಮ್ ಹೊಲ ಗದ್ದೆಲ್ಲೂ ಇದೇ ತರ ಮಾಡ್ಕೊಂಡಿದ್ವಿ ನಾವು. ಹೊಲ ಗದ್ದೆಗಳಲ್ಲೂ ಕೂಡ ಈ ನೋಡಪ್ಪ ಗದ್ದೆ ಬಯಲು ಅಂತ ಅಂದ್ರೆ ಪಂಗೆ ಹಾಕೊಂಡ್ರ ಅಲ್ಲಿ ಅಲ್ಲಿ. ಅದು 2-3 ತರದ್ದು ಅನುಕೂಲ ಆಯ್ತು. ಒಂದು ಶಂಕರಣ, ಏನು ಕರ್ಗಾಕ್ತಿವಲ್ಲ ಗದ್ದೆಯ ಕರ್ಗಾಕ ಟೈಮಲ್ಲಿ ಹಂಗೆ ಸೊಪ್ಪೆಲ್ಲನು ಕತ್ತರಿಸಿ ಕತ್ತರಿಸಿ ಎಲ್ಲಾನು ತುಂಡ್ ಬಿಡೋರು. ಹೌದು, ಗದ್ದೆ ಹೆಂಗ್ ಗಮ ಗಮ ಅನ್ನೋ ಅಂತ ಏನಿಲ್ಲ. ಈಗ ಅಲ್ಲಿ ಹಾಕಿರ್ಬೇಕು, ಆ ಹೊಂಗೆ ನೆರಳು ಸರಿಯಾಗಿ ಬರಕಿಲ್ಲ ಅಂತ ಅನ್ಕೊಂಡು ಹೊಂಗೆ ಗಿಡ ಎಲ್ಲ ಕಡ್ದು ತೊಂದ್ರೆ ಆಯ್ತು. ಅದು ಬಡ್ಡೆ ಸಮೇತ ತೆಗೆಯ, ಬಡ್ಡೆ ಸಮೇತ ತೆಗ್ದ್ಬಿಡುದು. ಯಾಕೆಂದ್ರೆ ಮತ್ ಚಿಗಿರ್ತದಲ್ಲ ಅದು. ಈಗ ಬಡ್ಡೆ ತೆಗೆಯದೇನ್ ಕಷ್ಟ ಇಲ್ವಲ್ಲ, ಜೆಸಿಬಿ ಕರ್ಕೊಂಬ ಅಕ್ಸು ಏನ್ ಬುಡನೆ ಬುಡ್ಮೇಲೆ ಮಾಡ್ಬಿಡ್ತದೆ, ಮಚ್ಚಾಗ್ತದೆ ಬುಡ್ಮೇಲೆ ಬುಡ್ಮೇಲೆ ಅಂತ ಕೇಳ್ತಿದ್ದ ನಾವು. ನೋಡ್ತಾ ಇದೀವಿ ಇಂಥ ಪರಿಸ್ಥಿತಿ ಆಗಿದೆ, ಜೊತೆ ಮಾಡ್ತಾ ಇದೀವಲ್ಲ. ಆಮೇಲೆ ನೋಡು ಎಷ್ಟ್ ಚೆನ್ನಾಗಿತ್ತು ಅಂತ ಅಂದ್ರೆ ಶಂಕರಣ, ಈಗ ನಾನಾಗ್ಲೇ ಹೇಳಿದ್ನಲ್ಲಪ್ಪ ಗದ್ದೆ ಕರ್ಗ ಹಾಕುವಾಗ ಎಲ್ಲ ಸೊಪ್ಪೆಲ್ಲ ಕಡ್ದು ಬಿಡೋರ, ಸೊಪ್ಪೆಲ್ಲ ಕಡ್ದು ಬೋಳೆ ಮಾಡ್ಬಿಡೋರು ಮರವ. ಅದೇನ್ ತಪ್ಪಲ್ಲ, ಮತ್ ಚಿಗಿರ್ತದ ಕಡ್ದಷ್ಟು ಚಿಗಿರ್ತದ ಅದು. ಆಯ್ತಾ, ಯಾವಾಗ ಬೋಳ ಆಯ್ತಾಯ್ತು ಹಕ್ಕಿ ಪಕ್ಷಿ ಎಲ್ಲ ಬಂದು ಕೂತ್ಕೊಳಕ್ ಬಾರಿ ಅನುಕೂಲ ಆಗ. ಹಕ್ಕಿ ಪಕ್ಷಿ ಬಂದು ನೀಟ್ ಆಗಿ ಎಲ್ಲಿ ಕೊಂಬೆ ಇರ್ತದ ಅಲ್ಲಿ ಕೂತ್ಕೊಳ್ಳವು, ಕೂತ್ಕೊಂಡು ನೋಡವು ಎಲ್ಲಿ ಹುಳ ಐತೆ ಕೀಟ ಐತೆ ಅಂತ ಅನ್ಕೊಂಡು. ಇವತ್ತು ಹಂಗೆ ಮರ ತೆಗಿಲಾಗಿ ಇವತ್ತು ನಮ್ಗೆ ಸೊಪ್ಪು ಇಲ್ಲ. ಸೊಪ್ಪು ಅಂದ್ರೆ ಎಷ್ಟು ಅಂತ ಮಹತ್ವ ಅಂತ ಗೊತ್ತಲ್ಲ ನಿಮ್ಗೆ. ಯಾಕೆ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೋದಕ್ಕಿಂತ ಗೊಬ್ಬರಕ್ಕಿಂತಲೂ ಹೆಚ್ಚು ಅದಕ್ಕೆ ಪೋಷಕಾಂಶ ಇರೋದು, ಪೋಷಕಾಂಶ ಸಿಗುತ್ತೆ. ಕೊಟ್ಟಿಗೆ ಗೊಬ್ಬರದಲ್ಲಿ ಒಂದಿಷ್ಟು ಪರ್ಸೆಂಟ್ ಸಿಕ್ಕಿದ್ರೆ ಅದಕ್ಕಿಂತಲೂ ಎರಡ್ ಮೂರು ಪಟ್ಟು ಜಾಸ್ತಿ ಹಸರಲ್ಲಿ ಸಿಗೋದು. ಈ ಗೊಬ್ಬರದ ಕಡ್ಡಿ, ಈ ಹೊಂಗೆದು, ಒಟ್ಟಿಗೆ ಏನೇನಿರ್ತಾವೆಲ್ಲ ಸುತ್ತಮುತ್ತ ಎಂತೆಂತ ಬೇಕೋ ಅಂತವನ್ನ ಇಟ್ಕೊಂಡ್ರು. ಈ ಲಕ್ಕಿ ಸೊಪ್ಪು ಅವೆಲ್ಲ ಕಡಿಯೋದು, ಗದ್ದೆ ಒಳಗೆ ಹಾಕೋದು, ತುಣಿಯೋದು. ಏನ್ ಹಂಗೆ ಗಮ ಗಮ ಗಮ ಗಮ ಅಂತ ಅಂತ ಆ ಗಮ ಗಮಕ್ಕೆ ಒಂದು ಈ ನಾಟಿ ಮಾಡೋ ಶೋಭನೆ ಬೇರೆ ಹೇಳರು ಏನ್ ಚೆನ್ನಾಗಿರೋದು ಅಂತ ಅಂದ್ರೆ ಶಂಕರಣ್ಣ, ಇವತ್ತಿಗೂ ಎಲ್ಲರು ಈ ಆಲೂರು ಅರ್ಕಲಗೂಡು ಹೊಳೆಸೊಪ್ಪು ಈ ಕಡೆಗೆ ಹೋಗ್ಬಿಟ್ರೆ ಏನ್ ಹಾಡು ಹೇಳ್ಕೊಂಡು ಶೋಭನೆ ಹಾಡ್ಕೊಂಡು ಹಳ್ಳಿ ಮೇಲೆ ಹೋಗ್ಬೇಕು ಗದ್ದೆ ಬೈಲಲ್ಲಿ. ಈಗ ಕರೆಕ್ಟ್ ಟೈಮ್ ಕರೆಕ್ಟ್ ನಾಟಿ ಟೈಮ್, ನಾಟಿ ಟೈಮ್. ಆಮೇಲೆ ಸಾಲದಿದ್ದಕ್ಕೆ ಒಬ್ಬರಿಬ್ರು ಮಾಡಕ್ಕಲ್ಲ, ಒಂದ್ 10-15-20 ಜನ ಮಾಡ್ತಾ ಇರ್ತಾರೆ. ಆ ಎಲ್ಲರೂ ಆ ಮಳೆ ಬರ್ತದೆ ಅಂತ ಅನ್ಕೊಂಡು ಆ ಬುರ್ಗ ಹಾಕೊಂಡು ಗೊಪ್ಪೆ ಕಟ್ಕೊಂಡು ಆ ಸೊಂಟ ಪ್ಲಾಸ್ಟಿಕ್ ಕಟ್ಕೊಂಡು ಆಹಾ ಏನು ಸೊಗಸಾಗಿ ಒಂದ್ ಕೈಯಲ್ಲಿ ಕಂತ ಇಟ್ಕೊಂಡಿರ್ತಾರೆ, ಒಂದ್ ಕೈ ಸಸಿ ಕಡ್ಡಿ ಇಟ್ಕೊಂಡಿರ್ತಾರೆ, ನೆಟ್ಕೊಂಡ್ ಹಾಡು ಹೇಳ್ತಾ ಮಾಡ್ತಿರ್ತಾರೆ. ಕೆಲಸ ಆಗಿದ ಗೊತ್ತಾಗಲ್ಲ, ಸಾಗಿದ್ ಗೊತ್ತಾಗಲ್ಲ. ಈಗ ಒಂಚೂರ್ ಬಗ್ಗಿ ಎದ್ದು ಮಾಡಿದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಅಂತೀವಲ್ಲ, ಈ ಬೆಳಗ್ಗಿಂದ ಸಂಜೆವರೆಗೂ ಬಕ್ಕಂದೇ ಇರ್ತಾರೆ, ಬಕ್ಕಂದೇ ಸೊಂಟ ಬಕ್ಕಂಡೇ ನಾಟಿ ಮಾಡ್ತಿರ್ತಾರೆ, ಮಾಡ್ತಾ ಇದ್ರು, ಈಗಲೂ ಮಾಡ್ತಾರೆ ಶಂಕರಣ್ಣ. ಆಯ್ತಾ, ಅದು ಬಾರಿ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಇವೆಲ್ಲ ಇರ್ತಾ ಇತ್ತು ಅದ್ರ. ಈಗ ನೋಡು, ನೀನ್ ಒಂದ್ 20 ಕಿಲೋಮೀಟರ್ ನಡಿ ನೋಡೋಣ ಒಂದ್ ದಿವಸ, ನಿನ್ಗೆ ಹಾಕಲ್ಲ, ನಿಂಗೆ ನಿನ್ಗೆ ಆಗೋದಿಲ್ಲ. ಅದೇ ಒಂದ್ ಎಕರೆ ಹೊಲ ಹೋದ್ರೆ 18-20 ಕಿಲೋಮೀಟರ್ ನಡೆದ ಗೊತ್ತಾಯ್ತಿರ್ಲಿಲ್ಲ, ಆ ಮಣ್ಣು ಸ್ಮೂತ್ ಆಗಿರ್ತಾ ಇತ್ತ, ಕಾಲ್ಗೇನು ಅನ್ಸ್ತಾ ಇರಲಿಲ್ಲ, ಹಿತ ಆಗೋದು ಹಿತ ಆಯ್ತಿತ್ತು. ಆಮೇಲೆ ಅದೇ ಒಂದು ಲೋಕ ಶಂಕರಣ್ಣ, ಹೊಲ ಉಳದೇ ಒಂದ್ ಲೋಕ. ಖಂಡಿತ, ಇವತ್ತು ಏನ್ ಧ್ಯಾನ ಮಾಡು, ತಪಸ್ ಮಾಡು, ಅದ್ ಮಾಡು, ಇದ್ ಮಾಡು ಅಂತಾರಲ್ಲ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಕಾಯಕ ಮಾಡ ಅಂತದ್ದೇ. ನಾವು ನಿರತರಾಗ್ಬಿಟ್ಟು ಅಂತ ಅಂದ್ರೆ ಕಾಯಕದಲ್ಲಿ ಅದ್ರಂತದ್ದು ಇನ್ನೊಂದಿಲ್ಲ. ಆಮೇಲೆ ನೀನ್ ನಂಬಕ್ಕಲ್ಲ, ನೀನೊಂದ್ ಅರ್ಧ ಮುಕ್ಕಾಲು ಹೊಲ ಉತ್ತಿರ್ತೀವಿ ಅಂತ ಬುತ್ತಿ ತಂದ್ಬಿಡ್ತಾರ, ಬುತ್ತಿ ತಿನ್ನಕ್ ಮನ್ಸಾಯ್ತಿರಲ್ಲ, ಮೊದ್ಲು ಬಂಗ ಮುಗ್ಸನ ಅಂತ ಮುಗ್ಸನ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಒಂದೇ ಏಟಿಗೆ ಮಾಡ್ಬಿಟ್ರೆ ಚೆನ್ನಾಗಿರ್ತದಲ್ಲ, ಸಮಾಧಾನ. ಈಗ ಆಮೇಲೆ ಸ್ವಲ್ಪ ಏನಾದ್ರು ಹೊಟ್ಟೆ ತಿನ್ವೆ ಅಂತನ್ಕ ಮೈ ಭಾರ ಅನ್ಸ್ಬಿಡ್ತದೆ. ರೈತರಂತೂ ಸೋಂಬೇರಿಗಳಲ್ಲ, ಆದ್ರೆ ಒಂದ್ 5 ನಿಮಿಷ, ಒಂದ್ 10 ನಿಮಿಷ ಹಂಗೆ ಒಂಚೂರು ರೆಸ್ಟ್ ಮಾಡೋಣ ಅಂತ ಅನ್ಸ್ಬಿಡ್ತದೆ. ಅದಕ್ಕೆ ಅವ್ನ್ ಏನು ಯಾರೇ ಆಗ್ಲಿ, ಈಗ ಹೆಣ್ಣಲ ಆಗ್ಲಿ ಗಂಡಲ ಆಗ್ಲಿ, ಅವ್ರ ಕೆಲ್ಸ ಅಂತ ಕೈ ಹಿಡಿದಾಗ ಮುಕ್ಸ ಗಂಟವ ಅವ್ರು ಬೇರೆ ಯಾವ್ದಕ್ಕೂ ಕೈ ಹಾಕಲ್ಲ. ಅಂದ್ರೆ ಊಟ ತಿಂಡಿ ಹಸಿ ಏನಾರು ನೀರ್ಗೀರ್ ಕುಡ್ದಾರು ಹೊರತುಪಡಿಸಿ ಊಟ ತಿಂಡಿ ತಂದ್ರು ಬತ್ತಿ ನೀರು ಬತ್ತಿ ನೀರು ಬತ್ತಿ ನೀರು ಬತ್ತಿ ನೀರು ಅಂತ ಹೊರತು ನೀರು ಕೆಳಕಲ್ಲ ಗದ್ದಲ್ಲಿ ಇರ್ತಾವಲ್ಲ ನೀರು, ಅವನೇ ಬಕ್ಸಲ್ಲಿ ಎಲ್ಲರೂ ಒಂದ್ ಕಡೆ ತಿಳಿ ಮಾಡ್ಕೊಂಡು ಕುಡಿಯೋದೇ, ತಗೊಳ್ಳೋದು ಕುಡ್ಕೊಳ್ಳೋದು. ಅದ್ರ ರುಚಿ ಐತಲ್ಲ ನೀರು, ಅದು ಅನುಭವಿಸ್ಬೇಕು, ಆಸ್ವಾದಿಸ್ಬೇಕು. ಬೊಕ್ಸೆ ಅಂದ್ರೆ ಈ ಕೈಯಲ್ಲಿ ನೀರ್ ಹಂಗೆ ತಿಳಿ ಮಾಡಿ ಬೊಕ್ಸೆ ಎತ್ ಕುಡ್ದು ಅಂದ್ರೆ ಹೆಂಗಿರದ ನೀರು ಹಂಗೆ. ಈಗ ಬಾರಿ ಅನಾಹುತಗಳು ಮಾಡ್ಕೊಬಿಟ್ಟು ಅಂದ್ರೆ ಈಗ ಏನು ಅಂತ ಅಂದ್ರೆ ಶಂಕರಣ್ಣ, ನಾವೇ ಬುದ್ಧಿವಂತರು, ನಮ್ಗೆ ಎಲ್ಲ ಗೊತ್ತು, ಇಡೀ ಜಗತ್ತ ತಿಳ್ಕೊಂಡಿದೀವಿ, ಏನ್ ಹೆಚ್ಚು ಕಮ್ಮಿ ಇನ್ನೊಂದು ಗ್ರಹಕ್ಕೆ ಹೋಯ್ತು ನಾವು ಅಂದ್ರೆ. ಅದು ಇಲ್ಲಿ ನೀನ್ ಹೇಳಿದಕ್ಕೊಂದು ವಿಚಾರಣೆಯ, ಇದು ಟೆಕ್ನಾಲಜಿ ಮುಂದುವರೆದು ನಮ್ಮ ಟ್ಯಾಬ್ ಮೀನಕ್ಕ ಇಲ್ವಾ, ಅವಳ ಕೈ ಟ್ಯಾಬ್ ಬತ್ತು, ಹೌದು ಅದೇ ತರ ನಮ್ ಚಂದ್ರಕ್ಕೇನ್ ಕಡಿಮೆ ಇಲ್ಲ ಬಿಡು, ಅವಳಿಗಿಂತ ದೊಡ್ಡ ತಾಂಡವಳು ಒಂಥರ ಸ್ಲೇಟ್ ತರವ ಸ್ಲೇಟ್ ತರ ಸ್ಲೇಟ್ ಗಿಂತ ದೊಡ್ಡದು. ಹೌದಾ, ಅದಕ್ಕೆ ಅದು ಅದು ಏನೇನೋ ಇಟ್ಕೊಂಡ್ ಮಾಡ್ತಿಲ್ಲ, ಅದ್ ಎಂತ ಅದಕ್ಕೊಂದ್ ದೊಡ್ಡ ಬ್ಯಾಗ್ ನ ಇಟ್ಕೋಬೇಕು ಬಿಡೋಣ, ಅದ್ರ ಬದಲು ಮೊಬೈಲ್ ಒಳ್ಳೇದು. ಹಂಗಾಗಿ ಈ ಟೆಕ್ನಾಲಜಿ ಅನ್ನೋದು ಮುಂದುವರೆದು ಅಣೆಯ. ಈಗ ಚಂದ್ರಕ ನೋಡಿ, ಈಗ ಈ ಪಾಟಿ ಸಿಟ್ಕ ಬಂದ್ಲಲ್ಲ, ಈಗ ಲವಲೋಕೆ ಬಂದ್ಬಿಟ್ಲು, ಲವಲೋಕೆ ಆಗ್ಲೇಬೇಕು ಅವಳು, ಇನ್ನೇನ್ ಕಡಿಮೆ ಹೇಳ್ತಾ. ಹಂಗಾಗಿ ಟೆಕ್ನಾಲಜಿ ಮುಂದುವರೆದು ಈಗ ಹಳೆದನ್ನೆಲ್ಲ ನಾವು ಮರ್ತ್ಕೊಂಡು ನೀನ್ ಹೇಳ್ದಂಗೆ ಇನ್ನೊಂದು ಲೋಕನೆ ಸೃಷ್ಟಿ ಮಾಡೋ ಲೆವೆಲ್ಗೆ ನಾವು ಹೋಗ್ಬಿಟ್ಟಿದೀವಿ. ಆದ್ರೆ ಗೊತ್ತಿಲ್ಲ ಇನ್ನು ಏನೇ ಸೃಷ್ಟಿ ಮಾಡಕ್ ಹೋದ್ರು ಅದಕ್ಕೆ ಮೂಲ ಭೂಮಿ ರೈತ ಈ ಬೆಳೆ ಅವಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟು ನೀನು ಆ ಕಂಪ್ಯೂಟರ್ ಇಟ್ಕೊಬಿಟ್ಟು ಆ ಟ್ಯಾಬ್ ಇಟ್ಕೊಬಿಟ್ಟು ಆ ಸ್ಲೇಟ್ ಇಟ್ಕೊಬಿಟ್ಟು ಅನ್ನ ತಗಿ ನೋಡೋಣ. ಅಲ್ಲ ಕಣ್ಣ, ನೀನ್ ಹೇಳ್ದಂಗೆ ಹಂಗೆಯ, ಆಗ್ಲೇ ಹೇಳ್ದಲ್ಲ ಒಂದ್ ಕೈಲಿ ಸೋಸಿ ಒಂದ್ ಕೈಲಿ ನಡ್ತಿರ್ತಾರೆ ಅಂತ, ಈಗ ಹೆಂಗಾಯ್ತೆ ಕತೆ ಅಂತ ಟಾಬು ಅಂದ್ರ ಟಾಬು ಒಂದ್ ಕೈಲಿ ಮೊಬೈಲು ಆತಲ್ಲ ಕತೆ. ಈಗ ಯಾವ್ಯಾವಾಗ ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಚಂದ್ರಕ್ಕ. ಆಯ್ತಾ, ನೀನ್ ಟ್ಯಾಬು ಇಟ್ಕ ಬಳಕೆ ಮಾಡಿ ಎಲ್ಲಾನು ಮಾಡಿ, ಯಾರು ಬೇಡ ಅನ್ನಕ್ಕಲ್ಲ, ಎಲ್ ಮಾಡ್ಬೇಕು ಅದ್ ಮಾಡು. ಏನಾದ್ರು ಹೆಚ್ಚು ಕಮ್ಮಿ ಆಗಿ ಕೈ ತಪ್ಪಿ ಬಿದ್ದ್ಬಿಡ್ರಿ ಗದ್ದೆ ಒಳಕ್ಕೆ, ಇನ್ನೇನದು ಉಪಯೋಗ ಬರ್ತದಪ್ಪ 15-20 ಸಾವಿರ ಸಾವಿರಾರು ರೂಪಾಯಿ ಮಾಲು. ಆಯ್ತಾ, ನೀರಿಗೆ ಹಾಕ್ದಂಗೆ ಆಯ್ತಪ್ಪ, ಸಾಲಿಗೆ ಹಾಕಿ ಉಕ್ಕೆ ಊತ್ಬೇಕಷ್ಟೇ ನೋಡು. 15-20 ಸಾವಿರ ಹೋಗೋದನ್ನ ಬಿಟ್ಬಿಟ್ಲು, ಇಲ್ಲಿ ನಾಟಿಗೆ ಅವಕ್ಕೆ ಇವಕ್ಕೆ ಬಳಸಿದ 4-5 ಸಾವಿರ ವ್ಯವಸ್ಥೆ ಮಾಡ್ತಾ ಕುಂತಿದ್ಯಲ್ಲ ನೀನು. ಅದಕ್ಕೆ ನಾನು ಹೇಳೋದೇನು ಅಂತ ಅಂದ್ರೆ, ಇವತ್ತು ನಾವೇನೇ ಮುಂದುವರೆದಿರ್ಬೋದು ಶಂಕರಣ್ಣ, ಈಗ ಹಿಂದಿನರು ಏನೊಂದು ದಾರಿ ಹಾಕೊಟ್ರು ಆ ದಾರಿಲಿ ನಡ್ಕೊಂಡ್ ಬಂದಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿರೋದು. ಖಂಡಿತ ಖಂಡಿತ, ಎಲ್ಲ ಮಾಡೋರಲ್ಲಪ್ಪ, ಹತ್ತಿದ ಏಣಿ ಒದಿಬಾರ್ದು ಅಂತ ಹೇಳ್ಬೋದು. ಅದಿಲ್ಲದೆ ಈಗ ನಾವು ಮಾಡ್ತಾ ಇರೋ ಕೆಲಸ ಅದೇ, ಮುಂದ್ ಹಂತಕ್ಕೆ ಬಂದ್ಬಿಟ್ಟಿದ್ರೆ ನಾವು ಬಂದಿದೀವಲ್ಲ ಅಂತ ಅನ್ಕೊಂಡು ಅದೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬಂದ ದಾರಿನ ನೆನ್ಕತ್ತಿಲ್ಲ ನೆನ್ಕತ್ತಿಲ್ಲ. ಈಗ ನಾನು ಇಳಿಬೇಕು ಅಂತ ಅಂದ್ರೆ ಅದೇ ಏಣಿ ಬೇಕಾ, ಹೌದೌದು, ಒದ್ಬಿಟ್ರೆ ಕೆಳಗೆ ಬಿದ್ದ ತಂದ್ಕೊಡ್ರ ನಮ್ಗೆ. ಅಂದ್ರೆ ನೀ ಹೇಳ್ದಂಗೆ ಒಂದು ಹಂತಕ್ಕೆ ಬಂದ್ಬಿಟ್ಟಿದೀವಿ. ಅಂದ್ರೆ ಈಗ ನಮ್ಗೆ ಪೂರ್ತಿ ಮೇಕ್ ಹೋಗಕ್ ಆಯ್ತಿಲ್ಲ, ಕೆಳಗಡೆ ಇಳಿಯಕಲ್ಲಿ ಇಳಿಗೆ ಇತ್ತಲ್ಲ, ಅದಕ್ಕೋಸ್ಕರ ಹಿಂದಿನವ್ರು ಏನ್ ಹಾಕ್ಬಿಟ್ಟಿದ್ರು, ರಾಜಕಾಲುವೆ ಮಾಡ್ಕೊಳ್ಳೋ ಅಂತದ್ದು, ಹೊಲದ ಸುತ್ತ ಒಂದಷ್ಟು ಮರ ಗಿಡ ಹಾಕೊಳ್ಳೋ ಅಂತದ್ದು, ಆಯ್ತಾ, ಆಮೇಲೆ ಮಿಶ್ರ ಬೆಳೆ ಮಾಡೋ ಅಂತದ್ದು ಮುಖ್ಯವಾಗದು, ಬಹಳ ಮುಖ್ಯವಾಗಿ ನೋಡು. ಈಗ ಬರೀ ಬೀನ್ಸ್ ಹಾಕೊಂಡಿದ್ಲು ಇವಳು, ಆಯ್ತಾ, ಬೀನ್ಸ್ ಹಾಕೊಂಡು ಅದು ನಿಗದ್ಕೊಳ್ಳೋ ಹೊತ್ತಿಗೆ ಇವತ್ತು ಬಂದ್ಬಿಟ್ಟು ಈಗ ಮುಖ ಎಳೆ ಮುಖ ಬಂದವಳು, ಆಯ್ತಾ. ಅದೇ ಅದಕ್ಕೆ ಇನ್ನೊಂದಷ್ಟು ತಡ್ನಿ, ಒಂದಷ್ಟು ಜ್ವಾಳ, ಒಂದಷ್ಟು ತೊಗರಿ ಹಾಕೊಂಡಿದ್ರೆ ಏನು ತೊಂದರೆ ಆಯ್ತಿರ್ಲಿಲ್ವಾ? ಅಲ್ಲ, ಜೊತೆಗೆ ಈಗ ಏನು ಬೇಡ, ಈಗ ಅಣ್ಣ ಹೇಳ್ದಂಗೆ ತೊಗರಿ ಐತಲ್ಲ, ಯಾವ್ದು ಬರ್ದಿದ್ರುವೆ ತೊಗರಿ ಬಂದೇ ಬರ್ತದೆ. ಮತ್ ಎಷ್ಟು ಭೂಮಿಗೆ ಅನುಕೂಲ ತೊಗರಿ ಹಾಕೋದ್ರಿಂದ ಅಂತಂದ್ರೆ, ನಮಗೂ ಅನುಕೂಲ ಭೂಮಿಗೂ ಅನುಕೂಲ. ಸಲ್ದಿದಕ್ಕೆ ತೊಗರಿ ಕಾಯಿ ಬಿಟ್ಮೇಲೆ ಎಷ್ಟು ಅನುಕೂಲ ನೋಡು, ಬೆಳೆ ಮಾಡಿ ಇಟ್ಕೋಬಹುದು, ಹಸಿಕಾಯಿ ತಿನ್ಬಹುದು, ಒಣಕಾಳು ಮಾಡಿ ಇಟ್ಕೋಬಹುದು, ಒಣಕಾಳು ಮಾರಬಹುದು, ಅದ್ರ ಎಲೆ ಭೂಮಿಗೆ ಉದ್ರಿ ಒಳ್ಳೆ ಗೊಬ್ಬರ ಆಯ್ತದೆ. ಆ ಕಡ್ಡಿಗಳನ್ನ ನೀನು ಮನೇಲಿ ಬೇಕಾದ್ರೆ ಹೊಲಗಾರು ಬಳಸಬಹುದು, ಸ್ವಲ್ಪ ಹಸಿ ಹಸಿದ್ರೆ ಹಸಕರ ಎಲ್ಲ ತಿಂತವೆ, ಎಂತ ಅನುಕೂಲ ಐತೆ. ಬರೀ ಹೂ ಕತೆ ಎಲ್ಲ ನೀನು ಇದೇ ಚಂದ್ರಕ್ಕ ಏನಾಯ್ತು ಗೊತ್ತಾ, ಹೇಳ್ದಂಗೆ ಒಂದಲ್ಲ ಒಂದ್ ಕೈ ಹಿಡಿಯೋದು. ನಾನೇನೋ ಬಾರಿ ಬುದ್ಧಿವಂತಿಕೆ ಮಾಡಕ್ ಹೋದೆ, ಹಿಂಗಾಯ್ತು ಅಂದ್ರೆ ನೀನು ಒಂಥರ ಮೀನಕನಂಗೆ ಟ್ಯಾಬ್ ಚಂದ್ರಕ್ಕ ಆಗ್ಬಿಟ್ಟು. ಅಲ್ಲ, ನೀನು ಹಣೆ ಹೇಳ್ದಂಗೆ ಬಳಸು, ಬಳಸ್ಬೇಡ ಅಂತ ಹೇಳಕ್ಕಲ್ಲ, ನೀನು ಇಟ್ಕ ಓಡಾಡು, ಓಡಾಡ್ಬೇಡ ಅಂತ ಹೇಳಕ್ಕಲ್ಲ. ಅಂದ್ರೆ ಒಸಿ ಅದ್ರಾಗುವೆ ತಂತ್ರಜ್ಞಾನದ ಮತ್ತೆ ಭೂಮಿ ಬಗ್ಗೆ ಕೊಟ್ಟಿರ್ತಾರೆ. ಆದ್ಬಿಟ್ಬಿಟ್ಟು ನೀನು ಬರೀ ಪ್ಯಾಸನ್ನು ಪ್ಯಾಸನ್ನು ಅಂತ ಏನೇನೋ ನೋಡ್ಕೊ ಕೂತ್ಕೊಬಿಟ್ರೆ ಟ್ಯಾಬ್ ಒಳಗೆ, ನೀನ್ ಭಂಗ ಮಾಡಿದ್ರ ಬಗ್ಗೆ ಒಸಿ ನೋಡ್ಬೇಕಿತ್ತು. ಒಂದು ಏನು ಅಂತ ಅಂದ್ರೆ ಚಂದ್ರಕ್ಕ, ನೀನು ಹೊಸ ಬೆಲ್ಲನೂ ನೋಡ್ಕ, ಬೇಡ ಅಂತ ಹೇಳಕ್ಲ, ನಾ ಬೇರೆ ಬೇಡ ಅಂತ ಹೇಳಕ್ಕೆ, ಹೊಸ ಹೊಸ ಬೆಳೆ ಏನೇನ್ ಬರ್ತವೆ, ಹೆಂಗ್ ಬೆಳೆಯೋದು ಎಲ್ಲಾದ್ರು ನೋಡ್ಕ. ಆದ್ರೆ ಹಿನ್ನರ್ ಏನ್ ಮಾಡ್ಕೊಟ್ಟವ್ರು, ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಂದು ಒಂದು ದಾರಿ ತೋರಿಸ್ಕೊಟ್ಟವ್ರ, ಅವ ಮರಿಬಾರ್ದು ನಾವು. ಈಗ ನೋಡು, ನಿನ್ನ ಹೊಲ ಸುತ್ತಲೇ ರಾಜಗಾಲ ಬಿತ್ತು, ನಾನು ನೋಡಿದ್ದೆ, ಅದೇನ್ ಕಮ್ಮಿ ಇರ್ಲಿಲ್ಲ ಕಂಚಕ್ರಣ, ಹೆಚ್ಚು ಕಮ್ಮಿ ಒಂದ್ 15 ಅಡಿ ಇತ್ತು, ಅದೇ ಅಗಲವ 15 ಅಡಿ ಆಗ್ಲ, ಒಂದ್ 3.5 ಅಡಿ ಆಳ ಇತ್ತು. ಎಂತ ಮಳೆ ಬಂದ್ರು, ಕರೆಕ್ಟ್ ಕೋಡ್ ಬಿದ್ರು, ಒಂದು ಹನಿ ನೀರು ಒಳಕ್ಕೆ ನುಗ್ತಾ ಇರಲಿಲ್ಲ. ಈ ಚಂದ್ರಕ್ಕ ಏನ್ ಮಾಡ್ಬಿಟ್ಲು, ಈಗ ಒಂದ್ 4-5 ವರ್ಷದಲ್ಲಿ ಜೆಸಿಬಿ ತರ್ಸ್ ನಿಂತ್ಕೊಂಡು ಕೆಲಸ ಹಾಕಿದ್ಲ. ಸಂಕ್ರಣ 15 ಅಡಿ ಅಂದ್ರೆ ಕಡಿಮೆ ಆತಾ ನೋಡು, ಇದು ಏನು ಅಂದ್ರೆ ಚಂದ್ರಕ್ಕ, ಅದಕ್ಕಿಂತ ಮೊದಲು 2 ಅಡಿ ಮಾಡಿರ್ತಾರೆ, 5 ಅಡಿ ಮಾಡಿರ್ತಾರೆ, 10 ಅಡಿ ಮಾಡಿರ್ತಾರೆ. ಯಾವಾಗ ಒಂದೊಂದು ವರ್ಷ ಭಾರತ ಮಳೆ ಬಂದ್ಬಿಡ್ತು, ತೊಂದ್ರೆ ಅನುಭವಿಸೋರು ನಮ್ಮ ಹಿರಿಯರು. ಈಗ ಅವ್ರೇನ್ ಹೇಳಿಲ್ಲ ನಮ್ಗೆ, ಬರ್ದು ಕೊಟ್ಟಿಲ್ಲ, ಆಮೇಲೆ ಯಾವ ಕಾಲದಲ್ಲಿ ಆಗುತ್ತೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಇಷ್ಟು ಮಳೆ ಬಂದ್ರು, ಇದು ಒಂದೇ ಒಂದು ಡ್ರಾಪ್ ನೀರು ಬರಬಾರ್ದು ಒಂದು ಹೊಲಕ್ಕೆ ಅನ್ನೋ ಕಾರಣಕ್ಕೆ ಅಷ್ಟಾಗಲೇ ಮಾಡಿಟ್ಟಿರ್ತಾರೆ. ಅಂದ್ರೆ ಅಷ್ಟಾಗಲೇ ಮಾಡೋರೆ ಅಂತ ಅಂದ್ರೆ ಅಷ್ಟು ಮಳೆ ಬರ್ತದೆ ಅಂತ ಅರ್ಥ. ನೋಡು ನೋಡು, ಇದು ವಿಷಯ. ನೀನು ಒಂದು ದಪ್ಪ ಏನ್ ಮಾಡ್ಬಿಟ್ಟೆ ಅಂತಂದ್ರೆ ಕಮರ್ಷಿಯಲ್ ಆಗ್ಬಿಟ್ಟೆ. ನೀನ್ ಕಮರ್ಷಿಯಲ್ ಆಗಿ ಯಾವಾಗ ಬೆಳೆ ಜಾಸ್ತಿ ಬೆಳೆದು ದುಡ್ಡು ಮಾಡಕ್ಕೆ ಅಂತ ಹೊಂಟೆ ಅಂದ್ರೆ ಇವಳದ್ ಏನಾಗ್ಬಿಡ್ತು ಅಂತ ಅಂದ್ರೆ ಹೆಚ್ಚು ಕಮ್ಮಿ ಒಂದು 500 ಅಡಿ ಉದ್ದ ಐತೆ, 15x500 ಅಂತ ಅಂದ್ರೆ ಎಷ್ಟಾಯ್ತಪ್ಪ? ಅದು ಕ್ಯಾಲ್ಕುಲೇಷನ್ ಮಾಡಿರೋದು, ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಇಲ್ಲಿ ಇನ್ನೂ ಒಂದ್ ಬ್ಯಾಗ್ ಜೋಳ ಜಾಸ್ತಿ ಹಾಕ್ಬೋದಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಲು. ಬಂದ್ಬಿಟ್ಟು 2 ಅಡಿ ಮಾಡ್ಸೋಳೆ, ಯಾವ್ದ ರಾಜಗಾಲುವೆ, 2 ಅಡಿ ಮಾಡಿಸ್ಬಿಟ್ಟು ಅಗಲ 2 ಅಡಿ ಐತೆ, ಆಳ 1 ಅಡಿ ಐತೆ. ಅಷ್ಟಾರ್ಯಾಗ್ಬಿಟ್ಕೊಂಡಿದ್ದೆ, ಅದು ಎಲ್ಲ ನೀರಾಯ್ಸಕ್ ಬಿಟ್ಕೊಂಡವಳ ಅನ್ಕೊಂಡಿದ್ದೆ ನಾನು, ಮಳೆ ಇಲ್ದೆ ಇದ್ದಾಗ ರಾಜಗಾಲುವೆ ಅಂತ ಅಂತ ನೋಡಿ ತಮಾಸೆ ಮಾಡ್ತದೆ. ತಮಾಸೆ ಅಲ್ಲ ಅಂತ ನಾನು ಹೇಳಿತ್ತು, ಅದು 2 ಅಡಿ ಉಟ್ಕೊಂಡಿರತ್ಲಗೆ ಒಂದ್ ಸೇರ್ ಆದ ಜೋಳ ಹಾಕೋದಿತ್ತಲ್ಲ, ಉಂಡುಗೋತಲ್ಲ. ಈ ತರ ಎಲ್ಲ ಮಾಡ್ಕೊಂಡು ಶಂಕರಣ, ಅವ ಮೊದ್ಲು ನಾವು ಮಾಡ್ಕೋಬೇಕು. ಈಗ ನೋಡಪ್ಪ, ಏನೋ ಒಂದ್ ಬ್ಯಾಗ್ ಜೋಳ ಜಾಸ್ತಿ ಹಿಡಬಹುದೇನ ಅಷ್ಟೇ, ಆಯ್ತಾ. ಗ್ಲಾಸ್ ಆದ್ರೆ ಹಿಡಿದ ಹಾಕಿದ 10 ಬ್ಯಾಗ್ ಹೋಯ್ತಾ, ಆಯ್ತಾ. ಅದಕ್ಕೋಸ್ಕರವ ನಾವು ರಾಜಗಾಲುವೆ ಮತ್ತೆ ಬಿಟ್ಕೋಬೇಕು, ಬದವ ಒಂಚೂರು ದೊಡ್ಡ ದೊಡ್ಡದಾಗ ಮಾಡ್ಕೋಬೇಕು. ಮುಖ್ಯವಾಗಿ ಇದು ಹೆಂಗಿರ್ಬೇಕು ಬದ ಅಂತ ಅಂದ್ರೆ ಶಂಕರಣ, ಒಂದ್ ದನ ಕಟ್ಟಿದ್ರೆ ನಿಂತ್ಕೊಂಡ್ ಮೇಯಂಗಿರ್ಬೇಕು, ತಿರ್ಗಡಕ್ ಆಗದಂಗೆ ನಾವು ಬದ ಮಾಡ್ಕೊಂಡು ಒಂದ್ ಕಾಲಿಡೋಷ್ಟು ಜಾಗ ಇಲ್ಲ, 1/2 ಅಡಿಯಷ್ಟು ಬದಿಲ್ಲ, ಬದಿಲ್ಲ ಎಲ್ಲ ಕೊಚ್ಚಿ ಕೊಚ್ಚಿ ಕೊಚ್ಚಿ ಉತ್ತು ಉತ್ತು ಉತ್ತು ಅತ್ಲಾಗಿ ಬದನ ಅನ್ಬೇಕು. ಅಜ್ಜೆ ಇಡಕ್ ಹೋದ್ರೆ ಕಾಲಿಕೆ ಬೂತದೆ, ಆಗ್ಲೇ ಅಣ್ಣ ಹೇಳಿಲ್ವಾ, ನಾವು ಈಗ ನಡ್ಕೊಂಡು ಬದಿನ ಮೇಲೆ ಬರಂಗಿಲ್ಲ, ಹೆಜ್ಜೆ ಹುಣ್ಸ್ಕೊಂಡ್ ಹುಣ್ಸ್ಕೊಂಡ್ ನಡಿಬೇಕು, ಮರಳ ಮೇಲೆ ನಡ್ದಂಗ. ಈ ಪರಿಸ್ಥಿತಿ ಆಗೈತೆ. ಮೊನ್ನೆ ಬಸವರಾಜಪ್ಪ ಅಂತೇಳಿ ಶಂಕರಣ, ನನಗೆ ಬಾರಿ ಬೇಕಾದ್ರೊಬ್ರು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲ, ನೀನು ಆಗಾಗ ಹಿಂಗೆ ಹೊರಗಡೆ ಹೋಯ್ತಿರ್ತಿಯಲ್ಲ, ತಿಳ್ಕೊಂಡ್ ಬಂದಿತ್ತು, ಅದಕ್ಕೆ ಅವ್ಳು ಕರ್ಕೊಂಡ್ಬಂದಿನ ಹೇಳು. ಈ ಮಳೆ ಇತ್ತು ಅಂತ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಶಂಕರಣ, ಒಂದ್ ತಿಂಗಳಾಗಿತ್ತು ನಾನು. ಯಾಕೋ ಇತ್ತೀಚೆಗೆ ವಯಸ್ಸಾಯ್ತಲ್ಲಪ್ಪ, ಈ ಶೀತಪಾತ ಹಾಕಲ್ಲ ನಂಗೆ, ಈಗ ನೆನಪಾಯ್ತೈತೆ ವಯಸ್ಸಾಯ್ತು ಅಂತ. ಅಲ್ಲ, ಆದ್ರೂ ನೀನ್ ನಂಬಕಲ್ಲ ಚಂದ್ರಕ್ಕ, ಆರು ನೋಡೋಳೆ ಹುಡುಗ ನಂಗೆ ಹೆಂಗ್ ಕಾಣ್ತಾನೆ ಅಂದ್ರೆ ಅಷ್ಟು ಆಕ್ಟಿವ್ ಆಗಿರ್ತೀನಲ್ಲಪ್ಪ. ಇದು ನೋಡು ಬೇಕಾಗಿರೋದು, ನಾವು ನಿನ್ನ ಯಾಕೆ ತುಂಬಾ ಇಷ್ಟಪಡ್ತೀವಿ ಮತ್ತೆ ಯಾಕೆ ನಿನ್ನ ಹತ್ರ ಬರ್ತೀವಿ ಅಂತಂದ್ರೆ, ನಿನ್ ಲವಲವಿಕೆ ಆಯ್ತಲ್ಲ ಅಣ್ಣ, ಆ ಲವಲವಿಕೆ ಮತ್ತೆ ನೀನ್ ಸಾಕಷ್ಟು ವಿಚಾರಗಳು ಹೇಳ್ತಿಯಲ್ಲ, ಜೊತೆಗೆ ತಾಳ್ಮೆ ಐತಲ್ಲ, ಹಂಗಾಗಿ ನಾವು ನಿನ್ ಕೈ ಬಿಡ್ತಿಲ್ಲ ಅಷ್ಟೇ. ಅದೇ ಬಸವರಾಜಪ್ಪ ಹೇಳ್ತಾ ಇದ್ದೆ, ಹೋಗೆಲ್ಲ ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡ್ ಬಂದೆ, ಮಾತಾಡೋಕೆ ಒಂದ್ ಒಳ್ಳೆ ಮಾತು ಹೇಳ್ಬಿಟ್ರು ಕಣ ಶಂಕರಣ, ನಾನು ಇಷ್ಟು ಯೋಚನೆ ಮಾಡಿರಲಿಲ್ಲ. ಅದ ಎಂತ ಮಾತು ಅಂತ ಅಂದ್ರೆ, ಈಗ ನಾವೇನೇ ತಿನ್ಬೇಕು ಅಂತ ಅಂದ್ರೆ ಭೂಮಿಲಿ ಬೆಳೆದದ್ದೇ ಆಗ್ಬೇಕು. ಭೂಮಿಲಿ ಬೆಳೆದೇ ಇರೋದ ನೀವೇನಾರು ಒಂದ್ ತಿನ್ನಕ್ ಸಾಧ್ಯವಾ ಯೋಚನೆ ಮಾಡುವ ಅಣ್ಣಯ್ಯ ಅಂತ ಅಂದ್ರು. ನಾನು ಯೋಚನೆ ಮಾಡದೆ ಜೇನುತುಪ್ಪ ಸಿಗ್ತದಲ್ಲ ಜೇನುತುಪ್ಪ ಅಂತ ಅಂದ್ರೆ ಅದು ಭೂಮಿಲೆ ಬೆಳೆದಿರೋದು. ಹೌದು, ಮರಗಿಡ ಬೆಳೆದ್ರೆ ತಾನೇ ಹೂವು ಬರೋದು, ಹೂವು ಅಂದ್ರೆ ನೋಡು ಹಿರಿಯರು ಎಷ್ಟು ಬುದ್ಧಿಶಾಲಿಗಳು ಅಂತ ಅಂದ್ರೆ ನಾವೇನೋ ಅಂತ ಅನ್ಕೊಂಡಿರ್ತೀವಿ. ಫ್ಯಾಕ್ಟ್ರಿ ಬಂದ ತಕ್ಷಣ ಭೂಮಿಲಿ ಬೆಳೆದವ್ರ ಅನ್ನೋದು ಮರ್ತೋಗ್ಬಿಡ್ತದೆ. ಬತ್ತಲ್ಲ ಬಿಡು, ಫ್ಯಾಕ್ಟ್ರಿಯಿಂದ ಬತ್ತದಲ್ಲ ತಿನ್ನ ಅನ್ನ ಲೆಕ್ಕಾಚಾರದಲ್ಲಿ ನಾವಿರ್ತೀವಿ. ಪ್ರತಿಯೊಂದು ಕೂಡ ನೋಡು, ಇವತ್ತು ಹುಲ್ ಬೆಳೆಸ್ಕೊಂಡು ದನ ಮೇಯಿಸಿದ್ರೆ ಹಾಲು ಕೊಡೋದು ಅದು, ಖಂಡಿತ ಆಯ್ತಾ. ಇಲ್ಲ ಅಂತ ನೀನೇ ತಿಂಡಿ ತಂದಾಕು ಅದ್ ನಡೆಯಕ್ಕಿಲ್ಲ. ಹುಲ್ ತಿಂದ್ರೆ ಅದು ಈ ತಿಂಡಿ ತಂದ ಹಾಕಿದ್ರು ಆ ತಿಂಡಿನೂ ಭೂಮಿಲಿ ಬೆಳೆದಿರೋದೇ. ಹೌದು, ಬೆಳೆದನೇ ಇರೋದನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಅನ್ನೋ ಒಂದ್ ಮಾತು ಹೇಳಿದ್ರು. ಹಂಗೆ ನಾವು ನೋಡು, ಭೂಮಿ ನಮಗೆ ಬೇಕಾಗಿರೋಂಥದ್ದು ಎಲ್ಲದನ್ನು ಬೆಳ್ಕೊಡ್ತದೆ. ಎಷ್ಟು ವಿಧೇಯತೆಯಿಂದ ಇರಬೇಕು, ಏನೋ ಒಂದ್ ಸಣ್ಣ ಸಹಾಯ ಮಾಡಿದ್ರೆ ಶಂಕರಣ್ಣ ಎಷ್ಟು ತನ್ಕತ್ತೀವಿ ನಾವು, ಎಷ್ಟು ವಿಧೇಯರಾಗಿರ್ತೀವಿ ಅಲ್ವಾ. ಅಂತದ್ರಲ್ಲಿ ನಾವು ಹುಟ್ಟಾಗ್ಲಿಂದ ಇವತ್ತಿನವರೆಗೂ ನಮ್ಗೆ ಬದುಕಿಗೆ ಬೇಕಾಗಿರೋಂಥದ್ದು ಎಲ್ಲ ಕೊಟ್ಟೈತೆ. ಹೊಟ್ಟೆ ತುಂಬಸೈತೆ, ಗಾಳಿ ಕೊಟ್ಟೈತೆ, ಅನ್ನ ಕೊಟ್ಟೈತೆ, ಜೀವನ ನಡೆಸ್ತಾ ಇರೋದು ಅದರಿಂದ ಅಲ್ವಾ. ಮತ್ತೆ ಭೂಮಿಗೆ ನಾವ್ ಎಷ್ಟು ವಿಧೇಯರಾಗಿರ್ಬೇಕು ಖಂಡಿತ ಅಲ್ವಾ. ಪ್ರತಿ ದಿವಸ ಭೂಮಿಗೆ ನಮಸ್ಕಾರ ಮಾಡಿದ್ರು ಕೂಡ ತಪ್ಪಲ್ಲ, ಮಾಡ್ಲೇಬೇಕು, ಮಾಡ್ಲೇಬೇಕು, ಆದ್ಯ ಕರ್ತವ್ಯ. ಹಂಗಂತ ಬರೀ ನಮಸ್ಕಾರ ಮಾಡ್ಕೊಂಡಿದ್ದು ಚೂರಿ ಹಾಕೋದಲ್ಲ, ಹಿಂಗಡಿಂದ ಇದು ಮಾಡೋ ತಪ್ಪು. ನಾವು ಎಷ್ಟು ವಿಧೇಯರಾಗಿರ್ಬೇಕು, ತೊಂದರೆ ಮಾಡಬಾರ್ದು ಭೂಮಿಗೆ, ಹಾಳು ಮಾಡಬಾರ್ದು. ಭೂಮಿ ಎಷ್ಟು ದಿವಸ ಬದುಕ್ತದೋ ನಾವು ಅಷ್ಟು ದಿವಸ ಚೆನ್ನಾಗಿ ಬದುಕು, ಖಂಡಿತ ಖಂಡಿತ ಅಲ್ವಾ. ಆರೋಗ್ಯವಂತವಾಗಿ ಬದುಕಬಹುದು, ಆರೋಗ್ಯವಂತವಾಗಿ ಬದುಕಬಹುದು ಈ ತರದ್ದೆಲ್ಲ. ಆಮೇಲೆ ನೋಡು ಚಂದ್ರಕಂಗ, ಆಗ ನಾನು ಅವಾಗ ಹೇಳ್ದೆ ನೀನು ಬೆಳೆ ವಿಮೆ ಮಾಡಿಸು ಅಂತ ಅನ್ಕೊಂಡು, ಇವಳು ಅದನ್ನ ಮಾಡಿಸ್ತೇ ಹೋದ್ಲು. ಆಮೇಲೆ ಇವಳು ನೋಡು ಈ ಟೆಕ್ನಾಲಜಿ ಮುಂದುವರೆದು ಇದೆಲ್ಲ ಅದರಲ್ಲೇ ತಿಳ್ಕೋಬಹುದು, ಗೊತ್ತು ಆಯ್ತದೆ, ಗೊತ್ತಾಯ್ತದೆ. ಆದ್ರೆ ನಾನು ಕಟ್ಟಣ ಅಂತವ ಎಲ್ಲ ಜೊತೆಗಳು ಪ್ಯಾಸನ್ ಜಾಸ್ತಿ ಆಗ್ಬಿಟ್ಟು ಇತ್ತೀಚೆಗೆ. ಓಹೋ, ಅದ್ರಲ್ಲಿ ಅದು ಇದು ನೋಡೋದು ಅಂದ್ರೆ ಈಗ ಏನ್ ಗೊತ್ತಾ, ಇವಳು ಮಾಡರ್ನ್ ಆಗಿ ಹೋಗ್ಬಿಟ್ಟವಳೆ. ಓಹೋ, ಹಂಗಾಗಿ ಒಂದೇ ಬೆಳೆ ಬೆಳೆದು ಜಾಸ್ತಿ ದುಡ್ಡು ಮಾಡ್ಕೊಂಡು ಹಿಂಗೆ ಒಸಿ ಆ ಕಡೆಗೆ ಗಮನ ಮಾಡಿದ್ಲೆ ಹೊರತು ಹಿಂಗ್ ಬೆಳೆ ಹಾಳಾಯ್ತದೆ. ಅದಕ್ಕೆ ಹೇಳಿತ್ತು ನೀನು ಆ ಕಡೆಗೆ ಗಮನ ಹರಿಸ್ಬಿಟ್ಟು ಇವಳಿಗೆ ಏನ್ ಗೊತ್ತಾ, ನಮ್ ಮೀನಕ್ಕೆ ನಂಗೆ ಇವಳಿಗೂ ಒಸಿ ದುಡ್ಡು ಜಾಸ್ತಿ ಅದ, ಹಂಗಾಗಿ ಸುಮ್ನೆ ವಿಮೆ ಪಮ್ಮೆ ಯಾಕೆ ಒಂದ್ ಬೆಳೆ ಬೆಳೆಯನ ಜಾಸ್ತಿ ದುಡ್ಡು ತಗೊಳ್ಳೋಣ ನಾವು ಯೋಚನೆ ಮಾಡ್ಕೊಬಿಟ್ಟು ಇವಳು ವಿಮೆ ಮಾಡಿಸಿಲ್ಲ. ಅದಕ್ಕೆ ಇಲ್ಲ ಮಾಡಿಸ್ಬೇಕಾಯ್ತು ಕಂಚಂದ್ರಕ್ಕ, ನೋಡಿ ಮಾಡಿಸಿದ್ರೆ ಇವತ್ತು ನಿನ್ನ ಅಕೌಂಟಿಗೆ ದುಡ್ಡು ಬಂದಿರೋದ. ಹೌದೌದು, ಏನೇನು ತೊಂದರೆ ಆಯ್ತು ಅಂತ ಅನ್ಕೊಂಡು. ಆದ್ರೂ ಯಾ ನೀನ್ ಹೇಳಂಗೆ ನನಗೆ ಜಪ್ತಿ ಆಯ್ತು, ಈ ತಿಂಗಳು 31ನೇ ತಾರೀಕು ಅಂತವ ಟೈಮ್ ಅದೇ, ಟೈಮ್ ಐತಿನ್ನು ನೀನ್ ಹೋಗಿ ಸರ್ಕಾರ ಮಾಡ್ಸವ ಟೈಮ್ ಐತೆ ಅದಕ್ಕಾರ ಮಾಡ್ಸವ ಸಹಕಾರ ಮಾಡಿ ನೀವು ಸಹಕಾರ ಹೋಗಿರೋದ್ ಬಿಟ್ಬಿಡು. ಯಾಕೆಂದ್ರೆ ಶಂಕರಣ್ಣ ಇಷ್ಟು ದಿವಸ ಚೆನ್ನಾಗಿ ಮಳೆ ಬಂದೈತೆ, ಮುಂದಕ್ಕೆ ಹೆಂಗ ಏನೋ ಗೊತ್ತಿಲ್ಲ, ಗೊತ್ತಿಲ್ಲ ಬರ್ಬೋದು ಬರ್ದನೇ ಇದ್ರು ಇರ್ಬೋದು, ನಾವು ಹೇಳಕ್ ಆಗ್ಲಿಲ್ಲ ನಾವ್ ಯಾವ್ದು ಕಂಡರಲ್ಲ. ಹಂಗಾಗಿ ನಾವು ನೋಡು ಹಗ್ಗ ಮುಗ್ದರ ಕರೆಕ್ಟ್ ಆಗಿ ಹಿಡ್ಕೊಬಿಟ್ರೆ ಎಲ್ಲೂ ಅತ್ತಗಿತ್ತಾಗ ಅಡ್ಡಾಡಿಗೆ ನಾವು ನಮ್ಮ ಕಂಟ್ರೋಲ್ ಇಟ್ಕೋಬಹುದು. ಹಗ್ಗು ಇಲ್ಲ ಮುಗ್ದಾರು ಇಲ್ಲ ಅಂತ ಅಂದ್ರೆ ಅದ್ ಎತ್ತಗ ಹೋಯ್ತದ ಅತ್ತಗೆ ಆಯ್ತದೆ. ಬೀನ್ಸ್ ಏನು ಮಾಡಕ್ಕಾಗಿಲ್ವಾ, ಮುಗ್ದೋದ್ ಕತೆ ಬಿಡು, ನೀನು ಆಗೋಗಿರೋದನ್ನ ಮಾತಾಡಕ್ ಹೋಗ್ಬೇಡ. ಈಗ ಅವಕಾಶ ಇರೋದನ್ನ ಮಾಡು. ಈಗ ಅಣ್ಣ ಹೇಳಿಲ್ವಾ ಭತ್ತಕ್ಕೆ ಈಗ ಅವಕಾಶ ಐತೆ, ತಿಂಗಳು 31ನೇ ತಾರೀಕು ಅಂತವ ಫಸ್ಟ್ ಆ ಕೆಲಸ ಮಾಡು. ನೀನು ಟ್ಯಾಬು ಟೆಕ್ನಾಲಜಿ ಪ್ಯಾಸೋನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸೀದಾ ಬ್ಯಾಂಕಿಗೆ ಹೋಗಿ ಆ ಪಾಣಿ ತಗೊಂಡು ಆಯ್ತಾ ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗ್ಬಿಟ್ಟು ಮೊದ್ಲು ನೀನು ಆ ವಿಮೆ ಕಟ್ಟು, ಅದೇನ್ ಜಾಸ್ತಿ ಇರಕ್ಕಲ್ಲ, ಕಡಿಮೆ ಇರ್ತದೆ. ಹೇಳಿದ್ನಲ್ಲಪ್ಪ ಆಯ್ತಾ, ತೀರಾ ನಿನಗೆ ನುಕ್ಸಾನ ಆದ್ರೆ ನೋಡು ಪೂರ್ತಿ ಬಂದಾತು ಅಥವಾ ಕಡೆಯ ಪಕ್ಷ ಕಾಲ್ಭಾಗ ಬಂದ್ರೆ ನೀನ್ ಹಾಕಿರೋ ದುಡ್ಡಾರು ಬಂದಂಗ. ಇದು ಇವಳಿಗೆ ಆ ಕಡೆಗೆ ಯೋಚನೆ ಕಡಿಮೆ ಆಗ್ಬಿಟ್ಟೈತನೆ. ನಾನು ಹೇಳಿದ್ನಲ್ಲ ಈ ಯಾವಾಗ ಈ ಟ್ಯಾಬ್ ಬತ್ತು ಇಷ್ಟೇಟ್ ಇಟ್ಕ ತಿರ್ಗಕ್ ಶುರು ಮಾಡಿದ್ಲು, ದೊಡ್ಡ ಬ್ಯಾಗ್ ಹಾಕೊಂಡ್ ಸೈಡಿಗೆ ಪ್ಯಾಸ್ ಆನ್ ಮಾಡಕ್ ಶುರು ಮಾಡಿದ್ಲು, ಇವಳಿಗೆ ಜಮೀನ್ ಕಡೆ ಒಸಿ ಗಮನ ಕಡಿಮೆ ಆಯ್ತು. ಹಂಗಾಗಿ ನೀನು ಒಸಿ ಮೀನಕ್ಕ ಸವಾಸ ಕಡಿಮೆ ಮಾಡು. ಈಗ ಆತು, ಈಗ ಅಣೆಯನ್ನ ಸವಾಸ ಕರ್ಕೊ ಬಂದಿಯಲ್ಲ, ಈಗ ಅಣೆಯನ್ನ ಇನ್ನೂ ಹೊಸ ಹೊಸಿ ಜಾಸ್ತಿ ಕೇಳ್ಕೊಂಡು ಏನ್ ಮಾಡ್ಬೇಕೆಲ್ಲ ಕೇಳ್ಕೊಂಡ್ ಮಾಡ್ತೀನಿ. ಎಲ್ಲಾನು ನಾನೇ ಹೇಳಕ್ಕಾಗಲ್ಲ ಚಂದ್ರಕ್ಕ. ಯಾಕೆ ನೀವ್ ಹೇಳ್ತೀರಾ ಅಂದ್ರೆ ಅಣ್ಣ, ಈಗ ನೀವು ಅಣ್ಣ ಹೇಳ್ದಂಗೆ ಶಂಕರನ್ ಹೇಳ್ದಂಗೆ ಪ್ಯಾಟೆ ತಿರುಕಿ ಬರ್ತೀರಾ, ಚೆನ್ನಾಗಿ ವಿಷಯ ತಿಳ್ಕೊಂಡಿರ್ತೀರಾ, ಅದಕ್ಕೆ ನಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ. ನೋಡಿ ಈಗ ನೀವು ಕತೆ ಸಮೇತ ಹೇಳಿರೆ ನಮ್ಗೆ ಎಷ್ಟು ಖುಷಿ ಆಗ್ತೈತೆ. ಅಲ್ಲ ಈಗ ಈಗ ನೋಡು ಅದೇನ್ ಹೇಳ್ತದ, ಕೆಟ್ಟ ಮೇಲೆ ಬುದ್ಧ ಬಂತು. ಈಗ ಉಸಿ ದಾರಿಗೆ ಬಂದ್ಲು ಅಣ್ಣ, ನೋಡು ನೀನು ಇದೇ ಸಮಾಧಾನವಾಗಿ ಇದೇ ತಾಳ್ಮೆಯಿಂದ ಇದೇ ಖುಷಿಯಿಂದ ಇದೇ ಲವಲವಿಕೆಯಿಂದ ಇರು, ಏನು ಆಗೋದಿಲ್ಲ ಆಯ್ತಾ. ಅಣ್ಣಯ್ಯ ಹೆಂಗಿರೋ ಚಂದ್ರಕನ್ ಕರ್ಕ ಬಂದಿದ್ದೀನಿ, ಒಸಿ ಹೊಳವಾಗೈತೆ, ತೀರಾ ಬಿಸಿ ಅಲ್ದಿರು, ಸುಮಾರಿಗೆ ಏನಾದ್ರು ಒಂಚೂರು ಮಾಡಿಸು ಕುಡ್ಕೊಂಡ್ ತಿಂಗ ಹೋಯ್ತಿವಿ. ಒಳ್ಳೆ ಕಾಫಿ, ಕಾಫಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸಂತ ಹೋಗಿದ್ನ ಪುರಿ ತಂದಿದ್ದೀನಿ, ಚರ್ಮುರಿ ಮಾಡು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಹೌದಾ, ಒಸಿ ಈರುಳ್ಳಿ ಸಾಂಬಾರ್ ಸೊಪ್ಪು ಟೊಮೆಟೊ ಒಸಿ ಒಂಚೂರು ಹುಳಿ ಹಾಕ್ಬಿಟ್ಟು ತಾಬಾರ ಕೇಳು, ತಿನ್ಕೊಂಡ್ ಕುಡ್ಕ ಹೋಯ್ತಿವಿ. ಆಯ್ತು ಶಂಕರಣ್ಣ. ಹಳ್ಳಿ ಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಚಂದ್ರಮ್ಮ ಎಚ್ಎಸ್. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮಾನ ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶವಿರಲಿದ್ದು ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ತಿಳಿದುಬಂದಿದೆ. ಇನ್ನು ತಾಪಮಾನದಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ನಾಳೆಯೂ ಸಹ ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆಯು ವರದಿ ಮಾಡಿದೆ. ರೈತರಿಗೆ ಹವಾಮಾನ ವರದಿ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಹೊಳೆನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಈ ಪ್ರಸಾರದಲ್ಲಿ ಇನ್ನು ಮುಂದೆ 6:20 ಗೀತಾ ಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಅಂತ್ಯಾಕ್ಷರಿ ನೇರ ಪ್ರಸಾರದ ಕಾರ್ಯಕ್ರಮ, 7:45 ಚಿತ್ರಗೀತೆಗಳನ್ನು ಕೇಳು.